ಭರದ ಸಿದ್ದತೆ, ಚಲನಚಿತ್ರೋತ್ಸವ ಪೋಸ್ಟರ್ಗಳ ಬಿಡುಗಡೆ. ಶಾಸನಸಭೆಗಳಿಗೆ ಆರ್ಥಿಕ ಸ್ವಾಯತ್ತತೆ, ಕನಿಷ್ಠ 60 ದಿನಗಳ ಅಧಿವೇಶನ ಕಡ್ಡಾಯಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಆಗ್ರಹ. ಬೆಂಗಳೂರು ಸುತ್ತಮುತ್ತಲ 110 ಗ್ರಾಮಗಳಿಗೆ ಕುಡಿಯುವ ನೀರು, ಕಾವೇರಿ 5ನೇ ಹಂತದ ಕಾಮಗಾರಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ. ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ, ರಾಜ್ಯದೆಲ್ಲೆಡೆ ಸ್ವಚ್ಛತಾ ಸೇವಾನಿರತರ ಬಗ್ಗೆ ಮೆಚ್ಚುಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 6:51. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಮೊಲ ಸಾಕಾಣಿಕೆ ಮತ್ತು ಲಾಭದಾಯಕತೆ ಕುರಿತು ತಜ್ಞರಾದ ಡಾಕ್ಟರ್ ಬಿಕೆ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳುವರಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ ಪೇಟೆ ಧಾರಣೆ. ಹಾಗಾದರೆ ಆರಂಭದಲ್ಲಿ ಕೇಳೋಣ, ಮೊಲ ಸಾಕಾಣಿಕೆ ಮತ್ತು ಲಾಭದಾಯಕತೆ ಕುರಿತು ತಜ್ಞರಾದ ಡಾಕ್ಟರ್ ಬಿಕೆ ರಮೇಶ್ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಲ ಸಾಕಾಣಿಕೆ ಮತ್ತು ಅದರ ಲಾಭದಾಯಕತೆ ಎಷ್ಟರ ಮಟ್ಟಿಗಿದೆ, ಯಾಕಂದ್ರೆ ಇತ್ತೀಚೆಗೆ ನಮ್ಮ ರೈತರ ಆದಾಯ ದ್ವಿಗುಣ ಆಗಬೇಕಾದ್ರೆ ಕೃಷಿಯಲ್ಲದೆ ಕೃಷಿ ಜೊತೆ ಕೃಷಿಯೇತರ ಚಟುವಟಿಕೆಗಳನ್ನ ಮಾಡೋದ್ರ ಮುಖಾಂತರ ಆದಾಯವನ್ನ ವೃದ್ಧಿ ಮಾಡಬಹುದು ಅಂತಕ್ಕಂತ ವಿಚಾರ ಅಲ್ಲಲ್ಲಿ ವ್ಯಕ್ತವಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಲ ಸಾಕಾಣಿಕೆ ಯಾವ ರೀತಿ ಲಾಭ ಇದೆ ನಮ್ಮ ರೈತರಿಗಿರ್ಬಹುದು ಅಥವಾ ಯುವಕರಿಗೆ, ಜೊತೆಗೆ ಸಾಕೋದಾದ್ರೆ ಹೇಗೆ ಸಾಕಾಣಿಕೆಯನ್ನ ಮಾಡಬೇಕು, ಏನ್ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ ಜೊತೆ ಇವತ್ತು ಅಗ್ರಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಅಂದ್ರೆ ಪ್ರಾಣಿ ತಜ್ಞರು ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ಬಿಕೆ ರಮೇಶ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಬನ್ನಿ, ಅವರಿಂದ ಮಾಹಿತಿಯನ್ನ ಮಾಡ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಬಿಕೆ ರಮೇಶ್ ಅವರೇ. ನಮಸ್ಕಾರ ಸರ್, ಮತ್ತೆ ರೈತ ಬಾಂಧವರಿಗೂ ನಮಸ್ಕಾರ. ಹೇಳಿ, ಮೊದಲನೇದಾಗಿ ಇಂದಿನ ಪರಿಸ್ಥಿತಿಯಲ್ಲಿ ಮೊಲ ಸಾಕಾಣಿಕೆ ಹೇಗೆ, ವಾಸ್ತವಿಕವಾಗಿ ನಮ್ಮ ರೈತರು ಮೊಲ ಸಾಕಾಣಿಕೆಗೆ ಹೋಗ್ಬೋದು ಅಂತೀರಾ, ಯುವಕರು ಹೇಗೆ? ಒಂದು ಪ್ರೋಗ್ರಾಮ್ ಏನ್ ನಾವು ಮಾಡ್ತಾ ಇದೀವಿ ಕಾರ್ಯಕ್ರಮ, ಮೊಲ ಸಾಕಾಣಿಕೆ ಬಗ್ಗೆ ಪ್ರಮುಖ ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು, ಮೊಲ ಸಾಕಾಣಿಕೆ ಒಂದು ಒಳ್ಳೆ ಉದ್ಯಮ ಆಗುವ ಸಾಧ್ಯತೆ ಇದೆ, ಇಲ್ಲ ಅಂತ ಹೇಳಲ್ಲ. ಆಮೇಲೆ ಮೊಲಗಳನ್ನ ಸಾಧು ಸ್ವಭಾವದ ಆದ್ರಿಂದ ಅವುಗಳನ್ನು ಸುಲಭವಾಗಿ ನಿರ್ವಹಣೆ ಮಾಡಬಹುದು. ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಎಲ್ರೂ ಅವುಗಳನ್ನ ಹಿಡಿಲಿಕ್ಕೆ ಸಾಕಾಣಿಕೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಬಹಳ ಬೇಗ ವೃದ್ಧಿ ಆಗ್ತಕ್ಕಂತಹ ಒಂದು ಅವು ಸಂತಾನೋತ್ಪತ್ತಿಯ ಕ್ಷಮತೆ ಹೆಚ್ಚು, ಹೆಚ್ಚು ಮರಿಗಳನ್ನ ಹಾಕ್ತವೆ, ಹಾಗಾಗಿ ಬಹಳ ಬೇಗ ವೃದ್ಧಿ ಆಗ್ತಕ್ಕಂತಹ ಒಂದು ಕಸುಬು ಸಹ ಹೌದು. ಮೊಲ ಸಾಕಾಣಿಕೆ ಬಗ್ಗೆ ಮಾಡಬೇಕಾದ್ರೆ ಒಂದು ಬಹಳ ಮುಖ್ಯವಾದಂತಹ ಮುನ್ನೆಚ್ಚರಿಕೆ ರೈತರು ವಹಿಸಬೇಕಾದ್ದು ಮಾರುಕಟ್ಟೆ ಬಗ್ಗೆ. ಆ ಮಾರುಕಟ್ಟೆ ಸ್ಥಳೀಯವಾಗಿ ಅವರಿಗೆ ಮಾರುಕಟ್ಟೆ ಇದೆ ಅಂತ ಹೇಳಿದ್ರೆ, ಅಥವಾ ಅವ್ರು ಇರ್ತಕ್ಕಂತ ಜಾಗದಲ್ಲಿ ಒಂದು ಉತ್ತಮವಾದಂತ ಮಾರುಕಟ್ಟೆಯನ್ನು ಅವ್ರು ಹುಡುಕಿಕೊಳ್ಳಬಲ್ಲರು ಅಂತ ಹೇಳಿದ್ರೆ ಮೊಲ ಸಾಕಾಣಿಕೆ ಒಂದು ಒಳ್ಳೆಯ ಉಪಕಸುವಾಗಿ ನಾವು ಅಳವಡಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಸೊ ಮಾರುಕಟ್ಟೆ ಎಚ್ಚರಿಕೆಯನ್ನ ವಹಿಸಿ, ನಿಶ್ಚಿತವಾದಂತ ಮಾರುಕಟ್ಟೆ ಇದೆ ನಾನು ಬೆಳೆಸಿದಂತ ಮರಿಗಳಿಗೆ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ರೈತರು ತಮ್ಮ ಕೃಷಿಯ ಜೊತೆಯಲ್ಲಿ ಒಂದು ಉಪಕಸುಬಾಗಿ ಮೊಲ ಸಾಕಾಣಿಕೆಯನ್ನ ಮಾಡಬಹುದು ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗ ಮೊಲ ಸಾಕಾಣಿಕೆಯನ್ನ ಮಾಡೋದಾದ್ರೆ ಏನು ಸಿದ್ಧತೆಯನ್ನ ಮಾಡ್ಕೋಬೇಕಾಗತ್ತೆ ಮೊದ್ಲು? ಈಗ ಮೊಲ ಸಾಕಾಣಿಕೆಯಲ್ಲಿ ಈಗ ರೈತರಿಗೆ ಒಂದು ಯಾವಾಗ್ಲೂ ಅನುಮಾನ ಇರುತ್ತೆ, ಮೊಲ ಅಂತ ಹೇಳಿದ್ರೆ ಕಾಡಿನಲ್ಲಿ ಸಿಗ್ತಕ್ಕಂಥ ಮೊಲನು ಅಂತಾನೆ ಹೇಳ್ತೀವಿ ನಾವು ಕನ್ನಡದಲ್ಲಿ. ಅವು ಕಾಡು ಮೊಲಗಳು, ಅವನ್ನ ಇಂಗ್ಲಿಷ್ ಅಲ್ಲಿ ಹೇರ್ಸ್ ಅಂತ, HARE ಹೇರ್ ಅಂತ. ನಾವು ಆ ಮೊಲಗಳನ್ನ ಹಿಡಿದು ಸಾಕು ಹಾಗಿಲ್ಲ, ಅದು ಕಾನೂನು ಪ್ರಕಾರ ನಿಷಿದ್ಧ. ಅವುಗಳನ್ನ ಸಾಕು ಹಾಗಿಲ್ಲ, ಹಾಗೇನಾದ್ರೂ ಅವುಗಳನ್ನ ಸಾಕಿದ್ರೆ ದಂಡನೆ ಒಳಗಾಗ್ಬೇಕಾಗ್ತದೆ. ಆದ್ರೆ ಮೊಲಗಳನ್ನ ಸಾಕೋದು ಎರಡು ವಿಚಾರಕ್ಕೆ, ಒಂದು ಎಲ್ರಿಗೂ ಗೊತ್ತಿರೋ ಹಾಗೆ ಮುದ್ದೆಗೋಸ್ಕರನು ಮೊಲಗಳನ್ನ ಸಾಕ್ತಾರೆ ಮನೆಯಲ್ಲಿ ಸಾಕ್ಲಿಕ್ಕೆ, ಎರಡನೇದು ಅವುಗಳನ್ನ ಮಾಂಸಕ್ಕೋಸ್ಕರ ಮೊಲಗಳನ್ನ ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಈ ಮೊಲಗಳೇನಿದೆ ಕಾಡು ಮೊಲಗಳಲ್ಲ ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕಾಡು ಮೊಲಗಳಲ್ಲ, ಇವುಗಳನ್ನ ನಾವು ರಾಬಿಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ, ಇವು ಕೆಲವು ವಿದೇಶಿ ತಳಿಗಳನ್ನ ನಾವು ನಮ್ಮಲ್ಲಿ ತಂದು ಅವುಗಳ ಸಾಕಾಣಿಕೆಯನ್ನ ಆರಂಭಿಸಿದೀವಿ. 1970 ಮೊದಲನೇ ಬಾರಿಗೆ ICAR ನವರು ಶುರು ಮಾಡಿದಂತಹ ಒಂದು ಕಸುಬು. ಈ ಮೊಲಗಳಲ್ಲಿ ಸಾಕಾಣಿಕೆಯಲ್ಲಿ ನಮ್ಗೆ ಎರಡು ರೀತಿ ಇದೆ, ಒಂದು ಉಣ್ಣೆಯನ್ನ ಕೊಡ್ತಕ್ಕಂಥ ಮೊಲಗಳು ಮತ್ತೆ ಮಾಂಸವನ್ನ ಕೊಡ್ತಕ್ಕಂಥ ಮೊಲಗಳು. ಈ ಉಣ್ಣೆಯನ್ನ ಕೊಡ್ತಕ್ಕಂಥ ಮೊಲಗಳನ್ನ ನಾವು ನಮ್ಮ ಕರ್ನಾಟಕದ ಯಾವುದೇ ಭಾಗದಲ್ಲಿ ಸಾಕ್ಲಿಕ್ಕೆ ಸಾಧ್ಯತೆ ಇಲ್ಲ, ಯಾಕೆಂದ್ರೆ ಅವುಗಳಿಗೆ ದಿನನಿತ್ಯದ ವಾತಾವರಣದ ಉಷ್ಣಾಂಶ ತುಂಬಾ ಕಡಿಮೆ ಇರ್ಬೇಕ, ಅಂದ್ರೆ ಅದೇನಿದ್ರು ನಾವು ಪರ್ವತದ ತಪ್ಪಲಗಳಲ್ಲಿ ಸಾಕ್ಲಿಕ್ಕೆ ಅವಕಾಶ ಇದೆ ಅಷ್ಟೇ. ಹಾಗಾಗೇನೆ ಈ ಉತ್ತರ ಭಾರತದಲ್ಲಿ ಹಿಮಾಚಲ ಪ್ರದೇಶ, ಕಾಶ್ಮೀರ ಆ ಭಾಗಗಳಲ್ಲಿ ಉಣ್ಣೆಯ ತಳಿಗಳನ್ನ ಸಾಕ್ಬಹುದು. ಆದ್ರೆ ಉಣ್ಣೆಯ ತಳಿಗಳನ್ನ ನಾವು ಇಲ್ಲಿ ಸಾಕ್ಲಿಕ್ಕೆ ನಮ್ಮ ರಾಜ್ಯದಲ್ಲಿ ಸಾಕ್ಲಿಕ್ಕೆ ಅವಕಾಶ ಇಲ್ಲ, ಅಂದ್ರೆ ಅವುಗಳ ವಾತಾವರಣ ದೃಷ್ಟಿಯಿಂದ. ಆದ್ರೆ ಮಾಂಸಕ್ಕೋಸ್ಕರ ಮೊಲಗಳನ್ನ ಖಂಡಿತವಾಗಿಯೂ ನಮ್ಮ ರಾಜ್ಯದ ಯಾವುದೇ ಭಾಗದಲ್ಲೂ ಸಾಕ್ಬಹುದು, ಯಾಕೆಂದ್ರೆ ಮಾಂಸಕ್ಕಾಗಿ ಸಾಕ್ತಕ್ಕಂತಹ ಮೊಲಗಳು ಅನೇಕ ತಳಿಗಳಿದಾವೆ. ಆ ತಳಿಗಳನ್ನ ಇವು ಅತಿ ಹೆಚ್ಚು 40-42 ಡಿಗ್ರಿ ಸೆಂಟಿಗ್ರೇಡ್ ವರ್ಗೂ ತಡಿತಕ್ಕಂತ ಶಕ್ತಿ ಇದೆ, ಕಡಿಮೆ ಉಷ್ಣತೆಯಿಂದ ಹೆಚ್ಚು ಉಷ್ಣತೆವರೆಗೂ ತಡಿತಕ್ಕಂತ ಸಾಮರ್ಥ್ಯ ಇವುಗಳಿಗಿರೋದ್ರಿಂದ ಈ ಮಾಂಸಕ್ಕಾಗ್ತಕ್ಕಂತ ಮೊಲಗಳನ್ನ ನಮ್ಮ ರಾಜ್ಯದ ಯಾವುದೇ ಭಾಗದಲ್ಲಿ ಸಾಕ್ಲಿಕ್ಕೆ ಅವಕಾಶ ಇದೆ. ಸೊ ಸಾಕ್ಬೇಕು ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಮೊಲವನ್ನ ಸಾಕ್ಬೇಕಂದ್ರೆ ತುಂಬಾ ಹೆಚ್ಚಿನ ಬಂಡವಾಳ ಬೇಕಿಲ್ಲ, ಅದು ಮೊಲ ಸಾಕಾಣಿಕೆಗಿರ್ತಕ್ಕಂತ ಒಂದು ಒಳ್ಳೆ ವಿಷಯ. ಹೆಚ್ಚು ಇನ್ವೆಸ್ಟ್ ಮಾಡ್ಬೇಕು, ನಮ್ಗಿರ್ತಕ್ಕಂತ ಕಡಿಮೆ ಜಾಗದಲ್ಲೇನೆ ಅವುಗಳು ಎಲ್ಲೂ ಓಡೋಗ್ದಾಗೆ, ಯಾವುದೇ ಅವುಗಳಿಗೆ ಬೇರೆ ಪ್ರಾಣಿಗಳಿಂದ ಪ್ರಾಣ ಹಾನಿ ಆಗದಾಗ ಒಂದು ಸಣ್ಣ ಒಂದು ವಸತಿಯ ಅವಶ್ಯಕತೆ ಇರ್ತದೆ. ಅದರ ಜೊತೆಲಿ ಸಾಮಾನ್ಯವಾಗಿ ಮೊಲ ಸಾಕಾಣಿಕೆನ ಈ ರೀತಿ ವಾಣಿಜ್ಯ ದೃಷ್ಟಿಯಲ್ಲಿ ನಾವು ಸಾಕ್ತಕ್ಕಂಥವ್ರು, ಮಾಂಸಕ್ಕೋಸ್ಕರ ಸಾಕ್ತಕ್ಕಂಥವ್ರು ಅವುಗಳನ್ನ ಪಂಜರದಲ್ಲಿ ಇಟ್ಟು ಸಾಕ್ಬೇಕು, ಪಂಜರಕ್ಕಾಗಿ ಒಂದಿಷ್ಟು ಹಣ ನಾವು ಇನ್ವೆಸ್ಟ್ ಮಾಡ್ಬೇಕಾಗಿ ಬರ್ತದೆ. ಅದನ್ನ ಹೊರತಾಗಿ ಬಂಡವಾಳ ಕಡಿಮೆನೆ, ಬೇರೆ ಉದ್ಯಮಿಗಳಿಗೆ ಹೋಲಿಸ್ಕೊಂಡ್ರೆ ಮೊಲ ಸಾಕಾಣಿಕೆ ಬಂಡವಾಳ ಕಡಿಮೆ ಒಂದು, ಜೊತೆಲಿ ಅವುಗಳು ತಿಂತಕ್ಕಂತ ಆಹಾರನು ಬಹಳ ಸರಳ, ಎಲ್ಲಾ ಸೊಪ್ಪುಗಳನ್ನ ಬಹಳ ಇಷ್ಟಪಟ್ಟು ತಿಂತವೆ, ಇವನ್ ಹುಲ್ಲನ್ನು ಸಹ ತಿಂತವೆ, ಗರ್ಕೆ ಹುಲ್ಲನ್ನು ಸಹ ಮೊಲಗಳು ತಿಂದು ಬದುಕಬಲ್ವು. ಹಾಗೇನೆ ಮನೆಯಲ್ಲಿ ತರಕಾರಿಗಳು, ಈಗ ಯಾವ್ದು ಕ್ಯಾರೆಟ್ ಇರ್ಬೋದು, ಸೊಪ್ಪುಗಳಲ್ಲಿ ಪಾಲಕ್ ಅನ್ನ ಬಹಳ ಇಷ್ಟಪಟ್ಟು ತಿಂತವೆ. ಆ ಮೊಲಗಳಿಗೆ ಅಂತಾನೆ ಮೇವಿನ ಬೆಳೆಗಳನ್ನ ಬೆಳಿಲಿಕ್ಕೂ, ಕುದುರೆ ಮೆಂತೆ ಅಂತಹ ಬೆಳೆಗಳನ್ನ ಬೆಳ್ಕೊಳ್ಲಿಕ್ಕೂ ಅವಕಾಶ ಇದೆ. ಸೊ ಇದ್ದಂತ ಸಣ್ಣ ಜಾಗದಲ್ಲೇನೆ ಮೇವನ್ನ ಬೆಳೆದನ್ನು ಬಳಸ್ಕೊಂಡ್ರು ಮೊಲ ಸಾಕಾಣಿಕೆಯನ್ನ ಮಾಡಬಹುದು. ಹಾಗಾಗಿ ಮೊದಲನೇದು ಫಸ್ಟ್ ನಾವು ಮುಖ್ಯವಾಗಿ ನೋಡ್ಬೇಕಾದ್ದು ಒಂದು ಸಣ್ಣ ಸ್ಥಳಾವಕಾಶ, ಆಮೇಲೆ ಮೊಲ ಸಾಕಾಣಿಕೆಯನ್ನ ಜನಗಳಿರುವ ಜಾಗಗಳಲ್ಲೂ, ಅಂದ್ರೆ ವಸತಿ ಇರತಕ್ಕಂತ ಜಾಗಗಳಲ್ಲೂ ಸಾಕ್ಲಿಕ್ಕೆ ಅವಕಾಶ ಇದೆ, ಯಾಕೆಂದ್ರೆ ಅದರಿಂದ ಏನು ಹೆಚ್ಚು ಅದರಿಂದ ಯಾವುದೇ ವಾಸನೆ ಬರ್ತಕ್ಕಂಥದ್ದು, ಅದರಿಂದ ಪಕ್ಕದವರಿಗೆ ತೊಂದರೆ ಆಗ್ತದೆ ನಾವು ನೋಡೋದಿಲ್ಲ. ಮನೆಯನ್ನ ಶುಚಿಯಾಗಿ ಇಟ್ಕೊಂಡ್ರೆ, ಅವ್ರಿಗೆ ಇರ್ತಕ್ಕಂಥ ಜಾಗವನ್ನ ಶುಚಿಯಾಗಿ ಇಟ್ಕೊಂಡ್ರೆ ಸುಲಭವಾಗಿ ಮೊಲ ಸಾಕಾಣಿಕೆಯನ್ನ ಯಾವುದೇ ರೈತರು ಮಾಡಬಹುದು. ತಮ್ಮ ತೋಟದ ಮನೆಗಳಲ್ಲಿ ಏನಾದ್ರು ಇದ್ರೆ ಆ ತರ ಇದ್ರು ಸಹ ಅಲ್ಲಿ ಅವಕಾಶ ಇದೆ ಅಂದ್ರೆ ಅಲ್ಲೂ ಸಾಕ್ಬಹುದು. ನಮ್ಮ ಭಾಗದಲ್ಲಿ ಬಳ್ಳಾರಿ, ರಾಯಚೂರು, ಈ ಗುಲ್ಬರ್ಗ ಈ ಭಾಗದಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಸಿಗೆಯಲ್ಲಿ ಅಥವಾ ಇನ್ಯಾವುದೇ ಸಂದರ್ಭದಲ್ಲೂ ಸ್ವಲ್ಪ ಮರದ ನೆರಳು ಅಂತ ಜಾಗಗಳಲ್ಲಿ ಮನೆಗಳನ್ನ ನಿರ್ಮಿಸಿಕೊಂಡು ಸ್ವಲ್ಪ ತಂಪಿರ್ತಕ್ಕಂಥ ಜಾಗಗಳಲ್ಲಿ ಮನೆ ವಸತಿಯನ್ನು ನಿರ್ಮಿಸಿಕೊಂಡ್ರೆ ಅವುಗಳಿಗೆ ಒತ್ತಡ ಕಡಿಮೆ ಇರುತ್ತೆ, ಸೊ ಬೆಳವಣಿಗೆ ಒಳ್ಳೆ ವೇಗವಾಗಿ ಬೆಳವಣಿಗೆಯನ್ನ ಕಾಣಬಹುದು. ಈಗ ಒಬ್ಬರು ರೈತರು ಮೊಲ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಸಾಮಾನ್ಯವಾಗಿ ಎಷ್ಟು ಮೊಲಗಳ ಸಾಕಾಣಿಕೆಯಿಂದ ಪ್ರಾರಂಭ ಮಾಡಬಹುದು, ಆರ್ಥಿಕವಾಗಿ ಅವರಿಗೆ ಒಳ್ಳೆ ಲಾಭ ಬರಬೇಕಾಗಿತ್ತಂದ್ರೆ ಎಷ್ಟು ಮೊಲದಿಂದ ಪ್ರಾರಂಭ ಮಾಡಬಹುದು? ಇದು ನಾವು ಮೊಲ ಸಾಕಾಣಿಕೆ ಮೊದಲು ಏನು ಸಾಮಾನ್ಯವಾಗಿ ಯಾರು ಪ್ರಾರಂಭ ಮಾಡ್ತಾರೆ ಮೊದಲನೇದಾಗಿ ಅವ್ರು ಯಾವಾಗ್ಲೂ ಒಂದು ಅನುಭವ ಇರೋದಿಲ್ಲ, ಹಾಗಾಗಿ ನಾವು ಯಾವಾಗ್ಲೂ ರೈತರಿಗೆ ಮೊಲ ಸಾಕಾಣಿಕೆಯನ್ನ ಒಂದು ಯೂನಿಟ್ ಅನ್ನ ಸಾಕಿ ಮಾಡಿ ಅಂತ ಹೇಳ್ತೀವಿ. ಒಂದು ಯೂನಿಟ್ ಅಂದ್ರೆ ನಾವು 10 ಹೆಣ್ಣಿಗೆ 2 ಗಂಡು, 10 ಹೆಣ್ಣು 2 ಗಂಡು ಯೂನಿಟ್ ಅಂತ ಹೇಳ್ತೀವಿ. ಆ ರೀತಿ ಒಂದು ಯೂನಿಟ್ ಇನ್ನ ಸಾಕಾಣಿಕೆಯನ್ನ ಮಾಡಿ ಆ ನಂತರ ಅದನ್ನ ತಮ್ಗೆ ಆ ಒಂದು ಸಾಕಾಣಿಕೆ ವಿಷಯ ಅವರಿಗೆ ಕರಗತ ಆದ್ಮೇಲೆ ಹೆಚ್ಚು ಯೂನಿಟ್ ಗಳನ್ನ ಮಾಡ್ಕೋಬೇಕು. ಅದು ಹೆಚ್ಚು ಲಾಭದಾಯಕ ಆಗ್ಬೇಕು ಅಂದ್ರೆ ಒಂದು 10 ಯೂನಿಟ್ ಗಳನ್ನ ಸಾಕಿದ್ರೆ ಅದು ಲಾಭದಾಯಕ ಕಸುಬಾಗಿ ಪರಿವರ್ತನೆಗೊಳ್ಳುತ್ತೆ. ಇಲ್ಲ, ನಾವು ಅಷ್ಟೊಂದು ಸಾಕಕ್ ಸಾಧ್ಯತೆ ಇಲ್ಲ, ಮನೆಯಲ್ಲಷ್ಟೇ ಸಾಕಿ ನಮ್ಮ ದೃಷ್ಟಿಯಿಂದ ಮೊಲವನ್ನ ನಾವು ಮಾಂಸಕ್ಕಾಗಿ ಬಳಸ್ಕೊಳ್ತೀವಿ, ನಮ್ಮ ಮನೆಗೆನೆ ಪ್ರತಿ ವಾರಕ್ಕೆ ಒಂದಿಷ್ಟು ಮೊಲದ ಮಾಂಸ ಸಿಗ್ಲಿ ಅಂತಿದ್ರೆ ಬಹಳ ಸಣ್ಣ ಪ್ರಮಾಣದಲ್ಲೂ ಮೊಲ ಸಾಕಾಣಿಕೆಯನ್ನ ಮಾಡಬಹುದು. ಒಂದು 4 ಹೆಣ್ಣು ಒಂದು ಗಂಡನ್ನ ಇಟ್ಕೊಂಡ್ಬಿಟ್ಟು ಅವ್ರು ನಿರ್ವಹಣೆ ಮಾಡ್ತಾ ಹೋದ್ರೆ ಪ್ರತಿ ವಾರನು ಒಂದೊಂದು ಮೊಲ ಅವ್ರ ಅವರಿಗೋಸ್ಕರ ಮಾಂಸಕ್ಕೋಸ್ಕರ ಪಡಿಲಿಕ್ಕೆ ಅವಕಾಶ ಇದೆ. ಇದನ್ನ ನಾವು ಆ ದೃಷ್ಟಿಯಿಂದ ನೋಡ್ಬೇಕು, ಅವರ ಪ್ರಾಣಿಜನ್ಯ ಪ್ರೋಟೀನ್ನ ಒಂದು ಕೊರತೆಯನ್ನು ನಿಗಿಸ್ಕೊಳ್ಳಿಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಈ ರೀತಿ ಸಣ್ಣ ಪ್ರಮಾಣದಲ್ಲಿ ಸಾಕಾಣಿಕೆಯನ್ನು ಮಾಡಿ ತಮ್ಮ ಮನೆಗೆ ಬೇಕಾದ್ರೂ ಸಾಕ್ಬೋದು. ಆದ್ರೆ ಒಂದು ಕಸುಬಾಗಿ ನೋಡಿದಂತ ಸಂದರ್ಭದಲ್ಲಿ ಹೆಚ್ಚು ಮೊಲಗಳಿದ್ರೆ, ನಾವು ಹೇಳಿದಾಗೆ ಒಂದು 10 ಯೂನಿಟ್ಗಳಿದ್ರೆ ಹೆಚ್ಚು ಲಾಭದಾಯಕ ಆಗಬಲ್ದು ಅಂತ ಹೇಳ್ಬೋದು. ಈಗ ಇದಕ್ಕೆ ಸಾಕಾಣಿಕೆ ಮಾಡ್ಬೇಕಾದ್ರೆ ವಿಶೇಷವಾದಂತಹ ವಸತಿ ಸೌಕರ್ಯ ಒದಗಿಸಬೇಕಾಗತ್ತ, ಶೆಡ್ ನಿರ್ಮಾಣ ಮಾಡೋದಿರ್ಬೋದು, ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ? ಈಗ ತಾವ್ ಹೇಳಿದ್ರೆ ಒಂದು 10 ಯೂನಿಟ್ ಅಂತ ಹೇಳಿ, 10 ಯೂನಿಟ್ ಅನ್ನ ಸಾಕಾಣಿಕೆ ಮಾಡ್ಬೇಕಾದಾಗ ಎಷ್ಟು ಜಾಗ ಬೇಕಾಗತ್ತೆ, ಯಾವ ರೀತಿಯಲ್ಲಿ ಶೆಡ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ? ಇದು ಹೇಗೆ ಅಂದ್ರೆ ಮೊಲಗಳನ್ನ ನಾವು ವಾಣಿಜ್ಯ ದೃಷ್ಟಿಯಲ್ಲಿ ಮಾಡಿದಾಗ ನೆಲದ ಮೇಲೆ ಮೊಲ ಸಾಕಾಣಿಕೆ ಮಾಡ್ಲಿಕ್ಕೆ ಅವಕಾಶ ಇದೆ. ಮಣ್ಣಿನೆಲ್ಲ ಆದ್ರೆ ಅವುಗಳಾಗ್ತಕ್ಕಂತ ಮೂತ್ರ ಅದೆಲ್ಲ ಸುಲಭವಾಗಿ ಮಣ್ಣಲ್ಲಿ ಇರ್ಕೊಳ್ಳುತ್ತೆ. ಆದ್ರೆ ಮಣ್ಣಿನ ಮೇಲೆ ಹಾಕಿದಾಗ ಕೆಲವು ಸರಿ ನಾವು ಈ ಹೊಟ್ಟನ್ನ ಅಕ್ಕಿ ಹೊಟ್ಟು ತೌಡು ಏನಿರುತ್ತೆ ಹೊಟ್ಟಿರುತ್ತೆ ಭತ್ತದ ಹೊಟ್ಟು ಅವುಗಳನ್ನ ಮೇಲೂ ಸಾಕಲಿಕ್ಕೆ ಅವಕಾಶ ಇದೆ. ಆದ್ರೆ ಅಲ್ಲಿ ಸ್ವಲ್ಪ ನಿರ್ವಹಣೆ ಸಮಸ್ಯೆ ಆಗ್ಬೋದಾದ್ರಿಂದ ಕೆಲವು ಕಾಯಿಲೆಗಳ ಬರೋ ಸಾಧ್ಯತೆ ಇರೋದ್ರಿಂದ ಸಾಮಾನ್ಯವನ್ನ ವಾಣಿಜ್ಯ ದೃಷ್ಟಿಯಲ್ಲಿ ಹೇಳಿದಾಗ ನೆಲದ ಮೇಲೆ ಸಾಕ್ಲಿಕ್ಕೆ ಹೇಳಲ್ಲ. ಮನೆಯಲ್ಲಿ ಸ್ವಲ್ಪ ಕೆಯಲ್ಲಿ ನಾವು ಮೊಲಗಳನ್ನ ಸಾಕ್ದಾಗ ಹಾಗೇನೆ ಸಾಕ್ಬೋದು. ಅಂದ್ರೆ ವಾಣಿಜ್ಯ ದೃಷ್ಟಿಯಲ್ಲಿ ನಾವು ಈ ಕೇಜ್ಗಳಲ್ಲಿ ಅಂದ್ರೆ ಪಂಜರ ಪದ್ಧತಿಯಲ್ಲೇನೆ ಮೊಲ ಸಾಕಾಣಿಕೆ ಮಾಡೋದು ಒಳಿತು. ಈಗ ಮೊಲ ಸಾಕಾಣಿಕೆಗೆ ಜಾಗ ಅಂತ ಬಂದಾಗ ಮೊಲಗಳ ವಯಸ್ಸಿಗೆ ಅನುಗುಣವಾಗಿ ನಮ್ಗೆ ಜಾಗ ನಾವು ಹೇಳ್ತೇವೆ. ಈಗ ಉದಾಹರಣೆಗೆ ಪ್ರತಿಯೊಂದು ಮೊಲದ ವಯಸ್ಕ ಮೊಲಕ್ಕೆ ನಾವು 4 ಚದರಡಿಯಷ್ಟು ಜಾಗ ಬೇಕು. ಈಗ ಒಂದು ಸಣ್ಣ ಕೇಜ್ 2x2 ಕೇಜ್ ಅನ್ನ ನಾವು ನಿರ್ಮಾಣ ಮಾಡ್ಕೊಂಡ್ರೆ ಎತ್ತರ 1.5 ಅಡಿ ಇರೋಷ್ಟು ಎತ್ತರ, ಎಲ್ಲದಕ್ಕೂ ಸಾಮಾನ್ಯವಾಗಿ ಎತ್ತರ ಅಷ್ಟೇ ಇರುತ್ತೆ ಕೇಜ್ ಅಲ್ಲಿ 1.5 ಅಡಿ 2x2 ಫೀಟ್ ಇರೋದು, ಅಂದ್ರೆ 2 ಅಡಿ ಅಗಲ ಮತ್ತೆ ಉದ್ದ ಅಗಲಗಳು 4 ಚದರಡಿ. 4 ಚದರಡಿಯಲ್ಲಿ ಒಂದು ಮೊಲವನ್ನ ನಾವು ಸಾಕ್ಲಿಕ್ಕೆ ಆತರ ಅವಕಾಶ ಇರ್ತದೆ. ಆದ್ರೆ ಸಾಮಾನ್ಯವಾಗಿ ಇಲ್ಲಿ ಏನ್ ನಾವು ಗಮನಿಸ್ಬೇಕು ಅಂತ ಹೇಳಿದ್ರೆ ವಯಸ್ಕ ಮೊಲಗಳನ್ನ ತುಂಬಾ ಇಟ್ಕೊಳ್ಳಲ್ಲ ನಾವು. ಮರಿಗಳನ್ನ ನಾವು ಒಂದು ಹಂತದವರೆಗೆ ಸಾಕ್ತೀವಿ. ಉದಾಹರಣೆಗೆ ಒಂದು ಮೊಲ ಮರಿ ಹುಟ್ಟಿದಾಗ ಒಂದು 45-60 ಗ್ರಾಂ ಇರುತ್ತೆ ಮರಿ. ಒಂದು ಸರಿ ಒಂದು ಹೆಣ್ಣು ಗರ್ಭ ಧರಿಸಿ 30 ದಿನಕ್ಕೆ ಅಂದ್ರೆ ಒಂದೇ ತಿಂಗಳಿಗೆ ಮರಿಗಳನ್ನು ಹಾಕುತ್ತೆ. ಮರಿಗಳು ಸಾಮಾನ್ಯವಾಗಿ ಅದು 2-12 ವರ್ಗೂ ಮರಿಗಳು ಹಾಕ್ಬೋದು. 2 ಮರಿ ಹಾಕ್ಬೋದು, ಕೆಲವೊಮ್ಮೆ 12 ಮರಿಗಳನ್ನು ಹಾಕುತ್ತಿದೆ. ಆದ್ರೆ ನಾವು ಆವರೇಜ್ 6 ಅಂತ ತಗೊಳ್ಬಹುದು ಸುಲಭವಾಗಿ. ಸರಾಸರಿ 6 ಮರಿಗಳನ್ನು ಹಾಕುತ್ತೆ ಅಂತ. ಒಂದ್ಸರಿ ಹಾಕಿದ್ರೆ ಹಾಗಾಗಿ ನೋಡಿ ಎಷ್ಟು ವೃದ್ಧಿ, ಬರೀ ಒಂದೇ ತಿಂಗಳು 6 ಮರಿಗಳು ಬರುತ್ತೆ. ಅವನ್ನ 1 ತಿಂಗಳು ತಾಯಿ ಜೊತೆಲೆ ಬಿಟ್ಟು ಹಾಲನ್ನ ಕುಡಿಸ್ತೀವಿ ನಾವು. ಯಾಕೆಂದ್ರೆ ಇಲ್ಲಿ ಒಂದು ಗಮನಿಸ್ಬೇಕಾದ್ದು, ಕಾಡಿನಲ್ಲಿ ಇರ್ತಕ್ಕಂತ ಮೊಲಗಳು ಹುಟ್ಟದಾಗ್ಲೇ ಕಣ್ ತೆರೆದಿರ್ತವೆ, ಹುಟ್ಟಿದ ತಕ್ಷಣ ಓಡಾಡ್ಲಿಕ್ಕೆ ಶುರು ಮಾಡ್ತವೆ. ಈ ನಾವು ಸಾಕ್ತಕ್ಕಂತಹ ಮೊಲಗಳೇನಿದೆ ಅವುಗಳು ಕಣ್ ತೆರಿಲಿಕ್ಕೆನೆ 10-12 ದಿನ ಬೇಕು. ಸೊ ಆ ಸಂದರ್ಭದಲ್ಲಿ ಆ ಆರೈಕೆಯನ್ನ ತಾಯಿ ಜೊತೆಲಿ ಇಟ್ಟು ಹಾಲ್ ಕುಡಿಸ್ತಕ್ಕಂತ ಆರೈಕೆನೆಲ್ಲ ನಾವು ಮಾಡ್ಬೇಕಾಗ್ತದೆ. ಕಣ್ಣು ತರದ ಮೇಲೆ ಮತ್ತೆ ಅವುಗಳು ಆಹಾರವನ್ನ ತಿನ್ಲಿಕ್ಕೆ ಶುರು ಮಾಡ್ತವೆ. ಆದ್ರೂ 1 ತಿಂಗಳವರೆಗೆ ತಾಯಿ ಜೊತೆಲಿ ಬಿಡ್ತೀವಿ ನಾವು ಹಾಲು ಕುಡಿಬೇಕು ಅನ್ನೋ ದೃಷ್ಟಿಯಲ್ಲಿ, ಅವುಗಳ ಬೆಳವಣಿಗೆಯ ದೃಷ್ಟಿಯಿಂದ. 1 ತಿಂಗಳ ನಂತರ ತಾಯಿಯಿಂದ ಬೇರ್ಪಡಿಸಿದ ತಕ್ಷಣ ಮತ್ತೆ ತಾಯಿಗೆ ನಾವು ಕ್ರಾಸಿಂಗ್ ಮಾಡಬಹುದು. ಮತ್ತೆ ಅದು ಮತ್ತೆ 6 ಮರಿಗಳನ್ನ ಒಂದೇ ತಿಂಗಳಲ್ಲಿ, ಒಂದೇ ಹೆಣ್ಣಿನಿಂದ ವರ್ಷದಲ್ಲಿ ಸುಮಾರು 5-6 ಬಾರಿ ನಾವು ಮರಿಗಳನ್ನ ಪಡಿಲಿಕ್ಕೆ, ಮರಿಗಳನ್ನ ಪ್ರತಿ ಸಾರಿನೂ ಒಂದು 10-10 ಮರಿಗಳು, 6 ಅಂತೂ ಮಿನಿಮಮ್ ಆವರೇಜ್ ತಗೊಂಡ್ರು. ಒಂದು ಹೆಣ್ಣು 5 ಸರಿ ವರ್ಷದಲ್ಲಿ ನಾವು ಲೆಕ್ಕ ಹಾಕೋದ್ರೆ 6-5 ಒಂದು ಹೆಣ್ಣಿನಿಂದನೆ 30 ಮರಿಗಳು ಸಿಗುತ್ತೆ. 30 ಮರಿಗಳು ಹಾಗೆ ನಾವು 1 ಯೂನಿಟ್ ಅಂತ ಇಟ್ಕೊಳ್ಳಿ, 10 ಹೆಣ್ಣು 30 ಅಂದ್ರೆ 10 ಹೆಣ್ಣು 300 ಮರಿಗಳು. 300 ಮರಿಗಳು ಅಥವಾ ಒಂದು ವರ್ಷದಲ್ಲಿ. ಇಲ್ಲಿ ಇನ್ನೊಂದು ಗಮನಿಸ್ಬೇಕಾದ್ದು, ಈ ಮರಿಗಳೇನಿದೆ ಬೆಳವಣಿಗೆ ಮೊದಲ 2-3 ತಿಂಗಳು ತುಂಬಾ ಶೀಘ್ರವಾಗಿರ್ತದೆ ಬೆಳವಣಿಗೆ. ನಾವು ಆ ಸಂದರ್ಭದಲ್ಲಿ ಒಳ್ಳೆ ಆಹಾರ ಎಲ್ಲ ಕೊಡಬೇಕು. 3 ತಿಂಗಳಲ್ಲಿ 2 ಕೆಜಿ ತೂಕ ಬರ್ತವೆ. 3 ತಿಂಗಳಲ್ಲಿ ಒಂದು ಮರಿ 2 ಕೆಜಿ ತೂಕ. ಹೌದು, ಹುಟ್ಟದಾಗ 20 ಹುಟ್ಟದಾಗ 40-60 ಗ್ರಾಂ ಇರತಕ್ಕಂತ ಒಂದು ಮರಿ ಮೂರೇ ತಿಂಗಳಿಗೆ ಬೆಳೆದು 2 ಕೆಜಿ ತೂಕ ಬರುತ್ತೆ. ಆ ನಂತರ ಅವುಗಳ ತೂಕವನ್ನ ಪಡಿತಕ್ಕಂತ ದೇಹ ತೂಕವನ್ನ ಹೆಚ್ಚಿಸತಕ್ಕಂತ ಪ್ರಮಾಣ ಕಡಿಮೆ ಆಗ್ತದೆ. ಒಂದು ವಯಸ್ಕ ಮಲ 3.5-4 ಕೆಜಿ ವರೆಗೂ ತೂಕಬಹುದು. ಜಾಸ್ತಿ ಅಂದ್ರೆ ಆದ್ರೆ ನೋಡಿ, 3 ತಿಂಗಳಿಗೆ 2 ಕೆಜಿ ಬಂದಿದೆ. ಆ 3 ತಿಂಗಳಿಗೆ 2 ಕೆಜಿ ಏನು ಬರ್ತದಲ್ಲ, ಅದು ನಾವು ಮಾರ್ಕೆಟ್ ಏಜ್ ಅಂತ ಹೇಳ್ತೀವಿ. ಮಾಂಸಕ್ಕೋಸ್ಕರ ಉತ್ಪಾದನೆ ಮಾಡ್ಬೇಕ ಆ ಸಂದರ್ಭಕ್ಕೆ ನಾವು ಹೆಚ್ಚು ಮರಿಗಳ ಮಾರಾಟ ಆದಾಗ ಪ್ರತಿ ಸರಿ 3 ತಿಂಗಳಿಗೆ ನಮ್ಮ ಮರಿಗಳು ಬರ್ತಾ ಇರ್ತ ನಿಮ್ಗೆ ಕಂಟಿನ್ಯೂಸ್ ಆಗಿ ಈ ರೀತಿ ಮೊಲಗಳ ಮರಿಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ ಮರವನ್ನು ನಾವು ಡ್ರೆಸ್ಸಿಂಗ್ ಮಾಡಿ ಮಾರಾಟ ಮಾಡಿದ್ರೆ 350-370 ರೂಪಾಯಿ ಬಗ್ಗೆ ಪ್ರತಿ ಕೆಜಿ ಮಾಂಸವನ್ನು ಮಾರಾಟ ಮಾಡಬಹುದು. 380 ವರೆಗೂ ಇದೆ. ಆದ್ರೆ ನಾನು ಮತ್ತೆ ಹೇಳೋದು, ಮಾರುಕಟ್ಟೆ ನೀವು ಹುಡ್ಕೋಬೇಕು. ಮುಡ್ಕೊಳ್ಳೋದು ಸ್ಥಳೀಯವಾಗಿದೆಯಾ, ಮತ್ ಸ್ಥಳೀಯವಾಗಿ ಸತತವಾಗಿ ನಿಮ್ಗೆ ಆ ಮಾರುಕಟ್ಟೆ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಹೆಚ್ಚು ಸಂಖ್ಯೆಯಲ್ಲಿ ಸಾಕಿ 5 ಯೂನಿಟ್ ಇಲ್ಲ 10 ಯೂನಿಟ್ ಇಲ್ಲ ಒಂದು 20 ಯೂನಿಟ್ ಮಾಡ್ಕೋತೀವಿ ಆ ರೀತಿಯಲ್ಲಿ ಸಾಕ್ಬಿಟ್ಟು ಮಾರುಕಟ್ಟೆ ಇಲ್ಲದೆ ಇದ್ರೆ ನೀವು 3 ತಿಂಗಳಿಗಿಂತ ಹೆಚ್ಚು ಆ ಮರಗಳನ್ನ ಇಟ್ಕೊಂಡ್ರೆ ಅವುಗಳು ಬೆಳೆಯುವಂತ ಪ್ರಮಾಣ ತುಂಬಾ ಇರಲ್ಲ, ಕಡಿಮೆ ಆಗುತ್ತೆ. ಹೇಗೆ ಅಂದ್ರೆ ಇದು ಸುಲಭವಾಗಿ ಹೇಳ್ಬಿಡ್ಬೋದು. ಕೋಳಿ ಸಾಕಾಣಿಕೆ ಎಲ್ರಿಗೂ ಗೊತ್ತಿರುತ್ತೆ, ಬ್ರಾಯ್ಲರ್ ಕೋಳಿಗಳು. ಅವುಗಳು ನಾವು ಬರೀ ಸಾಕೋದ್ 42 ದಿನ, 42 ದಿನಕ್ಕೆ 2 ಕೆಜಿ ಬಂದು ಅವ್ರು ರೆಡಿ ಆಗ್ಬಿಡ್ತವೆ. ಅದ್ರ ಮೇಲೆ ನೀವು ಹೆಚ್ಚಿಟ್ಕೊಂಡ್ರೆ ಆಹಾರ ಜಾಸ್ತಿನೇ ತಿಂತಾವ ವಯಸ್ಸಾಗಿ ಬೆಳವಣಿಗೆ. ಅದೇ ತರ ಇಲ್ಲೂ ಸಹ ಮಾಂಸಕ್ಕೋಸ್ಕರ ಕೊಪ್ಸೋದ್ರಿಂದ ನಾವು ಅವು 3 ತಿಂಗಳಲ್ಲಿ ಮಾರುಕಟ್ಟೆಗೆ ಹೋಗ್ಬಿಡ್ಬೇಕು. 3 ತಿಂಗಳ ಮೇಲೆ ನೀವು ಮತ್ತೆ ಅವುಗಳನ್ನ ಇಟ್ಕೊಂಡ್ರೆ ಆಹಾರ ತಿನ್ನುವ ಪ್ರಮಾಣ ಜಾಸ್ತಿ, ಬೆಳವಣಿಗೆ ಕಡಿಮೆ, ತೂಕ ಪಡೆಯುವಂತ ಪ್ರಮಾಣ ಕಮ್ಮಿ. ಹಾಗಾಗಿ ಆ 3 ತಿಂಗಳಿಗೆ ಬಂದಾಗ ಒಂದು ಸಿದ್ಧವಾದಂತ ಮಾರುಕಟ್ಟೆ ಇರೋದ್ರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸ್ಬೇಕು. ಇಲ್ಲಾಂದ್ರೆ ನಿಮ್ಮಲ್ಲಿ ಮರ ಇದು ಬಹಳ ಆಕ್ಚುಲಿ ಮೊಲ ಸಾಕಾಣಿಕೆ ಅವುಗಳ ಸಾಕಾಣಿಕೆಯ ದೃಷ್ಟಿಯಿಂದ, ಅವುಗಳ ಸಂತಾನೋತ್ಪತ್ತಿಯ ದೃಷ್ಟಿಯಿಂದ, ಯೂನಿಟ್ ಬೆಳೆಯುವ ದೃಷ್ಟಿಯಿಂದ ಬಹಳ ಸರಳ, ಯಾರಾದ್ರೂ ಮಾಡಬಹುದು. ಆದ್ರೆ ಬಂದಂತ ಮರಿಗಳನ್ನ ನಿಗದಿತ ಸಮಯಕ್ಕೆ ಮಾರಾಟ ಮಾಡುವಂತ ವ್ಯವಸ್ಥೆ ನಾವು ಎಲ್ಲ ಕಡೆ ಅನುಭವ ಕೇಳ್ತಕ್ಕಂತ ಸಮಸ್ಯೆ ರೈತರಿಂದ. ಇದನ್ನ ನಾವು ಸರಿಯಾಗಿ ಕಂಡುಕೊಂಡ್ರೆ ಮಾತ್ರ ನಾವು ಮೊಲ ಸಾಕಾಣಿಕೆಯಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ. ಈಗ ಇದು ಮಾರುಕಟ್ಟೆಗೆ ಬಂದಾಗ ಮೊಲವನ್ನ ಖರೀದಿ ಮಾಡ್ತಕ್ಕಂತ ಕಂಪನಿಗಳು ಏನಾದ್ರೂ ರೈತರಿಂದ ಬೈಬ್ಯಾಕ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡು ಮಾಡ್ತಕ್ಕಂತ ವ್ಯವಸ್ಥೆಗಳದಾವ? ಇದು ಬಹಳ ಒಳ್ಳೆ ಪ್ರಶ್ನೆ ಆಕ್ಚುಲಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಈ ರೀತಿ ಬೈಬ್ಯಾಕ್ ಸಂಸ್ಥೆಗಳಿತ್ತು. ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಮೊಲಗಳನ್ನು ಕೊಡ್ತಾ ಇದ್ರು, ಅವರಿಗೆ ಮೊಲಗಳನ್ನು ವಾಪಸ್ ಕೊಡ್ಬೇಕು. ಆದ್ರೆ ಒಂದು ತಪ್ಪು ಇದನ್ನ ರೈತರಲ್ಲಿ ಮುಡಿಸ್ತಾ ಹೋಗ್ತಿದ್ರು. ಏನಂತ ಹೇಳಿದ್ರೆ, ನೀವು ಒಂದ್ಸರಿ ಮೊಲಗಳು ಮರಿ ಹಾಕದ ಮೇಲೆ ಅವುಗಳಿಂದ ಉಪಯೋಗ ಇಲ್ಲ, ನೀವು ಮುಂದಿನ ಸರಿನೂ ನಮ್ಮಿಂದನೆ ಯೂನಿಟ್ಗಳನ್ನ ತಗೊಳ್ಬೇಕು. ಇದು ತಪ್ಪು. ಮೊಲಗಳು ಸತತವಾಗಿ ಮರಿಗಳನ್ನ 1-4 ವರ್ಷ ಹಾಕ್ತಾವ, 12 ವರ್ಷ ಆಯಸ್ಸದಕ್ಕೆ. ಅದ್ರ ಪೊಟೆನ್ಶಿಯಲ್ ಏಜ್ ಅಂತ ಇರುತ್ತೆ ಸಂತಾನೋತ್ಪತ್ತಿಗೆ, ಅದು 1-4 ವರ್ಷದವರೆಗೂ ಹೆಚ್ಚಂದ್ರೆ. ಸೊ ಅಲ್ಲಿವರೆಗೂ ನಾವು ಸತತವಾಗಿ ತಗೊಳ್ಬಹುದು, ಮತ್ತ ಅವುಗಳಿಂದ ಯೂನಿಟ್ಗಳನ್ನ ತಗೊಳ್ಲಿಕ್ಕೆ ಸಾಧ್ಯತೆ ಇಲ್ಲ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ, ವಯಸ್ಕ ಮೊಲಗಳು ಕನಿಷ್ಠ 6-6 ತಿಂಗಳು ಆಗ್ಬೇಕು ಅವಕ್ಕೆ ಬ್ರೀಡಿಂಗ್ ಮಾಡ್ಬೇಕಂದ್ರೆ ಹೆಣ್ಣು ಮೊಲಗಳಿಗೆ. ಆ ಸಮಯದಲ್ಲಿ ಕನಿಷ್ಠ 2.5 ಕೆಜಿ ತೂಕ ಇರ್ಬೇಕು ಅವಕ್ಕೆ. ಬೈಬ್ಯಾಕ್ ಅಲ್ಲಿ ಕೊಡ್ತಕ್ಕಂಥವ್ರು ಸಣ್ಣ ಮರಿಗಳನ್ನ ಕೊಟ್ಟು ಅವುಗಳಿಗೆನೆ ಕ್ರಾಸಿಂಗ್ ಮಾಡಿಸಿ ಸಮಸ್ಯೆ ಉಂಟು ಮಾಡಿದ್ದು ಇದೆ ನಮ್ಮ ಕರ್ನಾಟಕದಲ್ಲಿ. ಹಾಗಾಗೇನೆ ಸ್ವಲ್ಪ ಬೈಬ್ಯಾಕ್ ಅಲ್ಲಿ ರೈತರಿಗೆ ಸಾಕಷ್ಟು ತೊಂದರೆ ಆದಂತ ಆದ್ರಿಂದ ಮೊಲ ಸಾಕಾಣಿಕೆ ಅನೇಕ ಕಡೆ ನಮ್ಮ ರಾಜ್ಯದಲ್ಲಿ ನಾವು ಹೆಚ್ಚು ನೋಡಲ್ಲ ಬೈಬ್ಯಾಕ್. ರೈತರು ತುಂಬಾ ಯೂನಿಟ್ಗಳನ್ನು ಮಾಡಿದ್ರು, ಚೆನ್ನಾಗಿ ಬೆಳೆಸಿದ್ರು, ಆಮೇಲೆ ಅವ್ರ ಮರಿಗಳು 3 ತಿಂಗಳಾದಾಗ ಬಂದು ತಗೊಂಡೋಗಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಜನ ಸಾಕಿದ್ರೆ ಅವರು ಟ್ರಾನ್ಸ್ಪೋರ್ಟೇಶನ್ ಲೆಕ್ಕ ಹಾಕ್ತಾರೆ. ಹಾಗಾಗಿ ಮೊಲ ಸಾಕಾಣಿಕೆ ಒಳ್ಳೆ ಕಸಬು, ಚೆನ್ನಾಗಿ ಬೆಳೆಯುತ್ತೆ, ಆದ್ರೆ ಮಾರುಕಟ್ಟೆ ಈ ರೀತಿ ಮೋಸ ಮಾಡೋದ್ರ ಕಡೆ ಎಚ್ಚರ ವಹಿಸ್ಬೇಕು ಒಂದು. ಆದ್ರೆ ಈಗ ಉದಾಹರಣೆಗೆ ರಾಯಚೂರಿನಂತ ಭಾಗ, ಅವರಿಗೆ ಹೈದರಾಬಾದ್ ನಲ್ಲಿ ಕೆಲವು ರೆಗ್ಯುಲರ್ ಆಗಿ ಮೊಲ ನೀವನ್ನ ಕೊಟ್ರೆ ತಗೊಳ್ತಕ್ಕಂತಹ ಕೆಲವು ಏಜೆನ್ಸಿಗಳಿದಾವೆ. ಯಾಕೆಂದ್ರೆ ಹೈದರಾಬಾದ್ ನಲ್ಲಿ ಮಾಂಸ ಅವನ್ನ ಸೇವಿಸ್ತಕ್ಕಂತಹ ಪ್ರಮಾಣ, ಮೊಲಗಳ ಮಾಂಸಕ್ಕೂ ಒಂದು ಬೇಡಿಕೆ ಇದೆ, ಮತ್ತೆ ಅಲ್ಲಿ ಮೊಲಗಳನ್ನ ಅವರು ಬೇರೆ ರೀತಿಯಲ್ಲಿ ಸಂಸ್ಕರಿಸಿ ಬೇರೆ ದೇಶಗಳಿಗೆ ಕಳಿಸ್ತಕ್ಕಂತ ವ್ಯವಸ್ಥೆನು ಮಾಡ್ಕೊಂಡಿರೋದ್ರಿಂದ ಕೆಲವು ಏಜೆನ್ಸಿಗಳು ಅವರಿಗೆ ಎಷ್ಟೇ ಪ್ರಮಾಣದಲ್ಲಿ ಮೊಲಗಳನ್ನು ಕೊಟ್ಟರು ತಗೊಳ್ತಕ್ಕಂತ ವ್ಯವಸ್ಥೆ ಇದೆ. ಆದ್ರೆ ಇಲ್ಲೂ ಒಂದು ಗಮನಿಸಬೇಕಾದ್ದು, ರೈತರು ಮೊಲಗಳನ್ನ ನೇರವಾಗಿ ಕೊಡೋದ್ರ ಬದಲು ಅವರೇನೆ ಮೊಲಗಳನ್ನ ಡ್ರೆಸ್ಸಿಂಗ್ ಮಾಡಿ, ಹೇಗೆ ಕೋಳಿಗಳನ್ನ ಡ್ರೆಸ್ಸಿಂಗ್ ಮಾಡ್ತೀವೋ ಆ ರೀತಿ ಡ್ರೆಸ್ಸಿಂಗ್ ಮಾಡಿ ಅವುಗಳನ್ನ ಕಳಿಸೋದ್ರ ಕಡೆ ಕೊಟ್ರೆ ಹೆಚ್ಚು ಲಾಭ. ಆಗ ಡ್ರೆಸ್ಸಿಂಗ್ ಮಾಡಿದಂತ ಮೊಲಕ್ಕೆ ನಾನು ಹೇಳ್ದಾಗೆ 380 ಪ್ರತಿ ಕೆಜಿಗೆ ಸಿಗುತ್ತೆ. ಇಲ್ಲ ಅಂದ್ರೆ ಇನ್ನೂ ಒಂದು ಆಪ್ಷನ್ ಅಂತ ಹೇಳಿದ್ರೆ, ಈ ಮೊಲಗಳನ್ನ ಸಣ್ಣ ಮೊಲಗಳನ್ನು ಒಂದೂವರೆ ತಿಂಗಳಿನ ಮೊಲಗಳನ್ನು ಸಹ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಮರಿಗಳನ್ನು ಆತರ ತಗೊಳ್ತಕ್ಕಂತಹ ಕೆಲವು ಏಜೆನ್ಸಿಗಳು ನಾವು ಹೈದರಾಬಾದ್ ಬೆಂಗಳೂರು ಅಂತ ಕಡೆಗಳಲ್ಲಿ ನೋಡ್ತೀವಿ. ಅಂತವರ ಸಂಪರ್ಕದಲ್ಲಿದ್ದು ನಾವು ನಿರಂತರವಾಗಿ ಅವರಿಗೆ, ಅವರು ಹಾಗಿದ್ದಾಗ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಇಷ್ಟು ಮರಿಗಳು ನಿಮ್ಮಿಂದ ಬೇಕು ಅಂದಾಗ ಕೊಡೋಕ್ ರೆಡಿ ಇರ್ಬೇಕು ನಾವು. ಅದನ್ನು ವ್ಯವಸ್ಥಿತವಾಗಿ ನಾವು ರೂಢಿಸ್ಕೊಂಡ್ರೆ ಖಂಡಿತವಾಗಿಯೂ ಮೊಲ ಸಾಕಾಣಿಕೆಯಲ್ಲಿ ಲಾಭಗಳಿದೆ. ಹಾಗೆ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ, ಪ್ರತಿ ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಮತ್ತೆ ಅಲ್ಲಿ ಪ್ರಾಣಿ ತಜ್ಞರು ಇರ್ತಾರೆ, ಅವರ ಜೊತೆಯಲ್ಲಿ ಆ ಭಾಗದವರು ಅವರ ಸಂಪರ್ಕಕ್ಕೆ ಬಂದು ಅಲ್ಲೋ ಸರ್ ಸ್ಥಳೀಯವಾಗಿ ಏನಾದ್ರೂ ಮಾರುಕಟ್ಟೆ ಲಭ್ಯ ಇದೆಯಾ ಅಥವಾ ಅವರಿಗೆ ಗೊತ್ತಿರತಕ್ಕಂತಹ ಈಗಾಗಲೇ ಗೊತ್ತಿರತಕ್ಕಂತಹ ಏಜೆನ್ಸಿಗಳು ಯಾವ್ದಾದ್ರು ಇದೆಯಾ ಅನ್ನೋದನ್ನ ನೋಡ್ಬಿಟ್ಟು ಅಂತವ್ರ ಜೊತೆಯಲ್ಲಿ ತಮ್ಮ ವ್ಯವಹಾರವನ್ನು ಮಾಡಿದ್ರೆ ಮೊಲ ಸಾಕಾಣಿಕೆಯಿಂದ ಲಾಭ ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಈಗ ನಾವು ಆರ್ಥಿಕವಾಗಿ ವಿಚಾರ ಮಾಡೋದಾದ್ರೆ, ಒಂದು ಮರಿಯನ್ನ ಹೇಳಿದ ತಾವು 330 ರೂಪಾಯಿಯಿಂದ 350 ರೂಪಾಯಿ ತನಕ ಕೆಜಿ ಮಾರ್ತದಂತಕ್ಕಂತ ವಿಚಾರ, ಆರ್ಥಿಕವಾಗಿ ಹೇಗೆ ಇದಕ್ಕೆ ಖರ್ಚು ವೆಚ್ಚ ಲೆಕ್ಕ ಆಗಿದಾಗೆ ಲಾಭ ಅಂತೀರಾ ಹೇಗಿದೆ? ಇದು ಬಹಳ ಆಕ್ಚುಲಿ ನಾವು ಮೊಲ ಸಾಕಾಣಿಕೆಯನ್ನ ಏನ್ ಹೇಳ್ತೀವಿ, ಕೋಳಿ ನಂತರ ತಿಂದಿದ್ದನ್ನ ದೇಹ ತೂಕವಾಗಿ ಬದಲಾಯಿಸ್ಕೊಳ್ಳೋದ್ರಲ್ಲಿ ಮೊಲಗಳು ಕೋಳಿಯ ನಂತರದ ಸ್ಥಾನ. ಆದ್ರೆ ಕೋಳಿಗಳಿಗೆ ಆಹಾರಕ್ಕೆ ತುಂಬಾ ಖರ್ಚು ಮಾಡ್ತೀವಿ ನಾವು. ಹೌದು, ಯಾಕೆಂದ್ರೆ ಅದ್ರ ಆಹಾರ ಹೀಗೆ ಇರಬೇಕು ಅನ್ನೋದಿದೆ ಕೋಳಿ ಅಷ್ಟೂಕ ಬರ್ಬೇಕಾದ್ರೆ. ಮೊಲ ಸಾಕಾಣಿಕೆಲಿ ಅದಿಲ್ಲ, ಒಂದಿಷ್ಟು ಒಳ್ಳೆ ತರಕಾರಿ ಸೊಪ್ಪು ಮತ್ತೆ ಮೇವಿಗೆ ಹುಲ್ಲು ಅದ್ರ ಜೊತೆಯಲ್ಲಿ ಒಂದಿಷ್ಟು ಸಮತೋಲನ ಆಹಾರ ಕೊಡೋದು ಬಹಳ ಮುಖ್ಯ. ಕಾಳು ಕಡಿಗಳನ್ನು ಕೊಡ್ಬೇಕು, ಇವುಗಳಿಗೂ ಸಹ ನಾವ್ ಹೇಗೆ ಕೋಳಿಗಳಿಗೆ ಕುರಿ ದನಗಳಿಗೆ ಕೊಡ್ತೀವೋ ಒಂದು ಸಮತೋಲನ ಆಹಾರವನ್ನು ಮಾಡ್ಬೇಕು. ಅದರಲ್ಲಿ ಧಾನ್ಯಗಳು ಇರ್ತವೆ, ಧಾನ್ಯ ಅಂದ್ರೆ ಅದು ಮೆಕ್ಕೆಜೋಳ ಇರ್ಬೋದು, ರಾಗಿ ಸಜ್ಜೆ ಇರ್ಬೋದು, ಅದ್ರ ಜೊತೆಯಲ್ಲಿ ರೈಸ್ ಪಾಲಿಶ್ ಅಂತ ಹೇಳ್ತೀವಿ ಬ್ರ್ಯಾನ್ ತೌಡು ಅದನ್ನ ಕೊಡ್ಬೇಕು, ಮತ್ತೆ ಇಂಡಿ ಎನ್ಎಸ್ ಪ್ರಮಾಣ ಇದೊಂದು ಪ್ರಮಾಣದಲ್ಲಿ ಒಂದು ಮಿಶ್ರಣ ಮಾಡಿ ಇಟ್ಕೊಳ್ಬೇಕು. ಅವುಗಳನ್ನ ಆಹಾರ ರೂಪದಲ್ಲಿ ಸಣ್ಣ ಮರಿಗಳು ಕಣ್ಣು ತೆಗೆದಾಗ್ಲೇನೆ ಒಂದು 10 ಗ್ರಾಮ್ನಷ್ಟು ತಿನ್ಲಿಕ್ಕೆ ಕೊಡ್ಬೋದು ಅವಕ್ಕೆ. ತಿಂತ ಅವುಗಳು ದೊಡ್ಡ ವಯಸ್ಸಿಗೆ ಬಂದಾಗ ಸುಮಾರು 200 ಗ್ರಾಂ ವರ್ಗೂ ತಿಂತವೆ, 200-250 ಗ್ರಾಂ ವರ್ಗೂ ತಿಂತವೆ. ಸೊ ಈ ಆಹಾರದ ಜೊತೆಯಲ್ಲಿ ಮೇವನ್ನು ಸರಿಯಾದ ಪ್ರಮಾಣದಲ್ಲಿ ಕೊಟ್ರೆ ಬೆಳವಣಿಗೆ ಒಳ್ಳೆ ಚೆನ್ನಾಗುತ್ತೆ, ಮತ್ತೆ ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚು ಲಾಭವನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಮಾರುಕಟ್ಟೆ ವ್ಯವಸ್ಥೆ 3 ತಿಂಗಳಲ್ಲಿ ಮೊಲ ಮರಿಗಳು ಮಾರಾಟ ಆಗಬೇಕು, ಮಾರಾಟಕ್ಕೆ ಸಿಕ್ಬಿಡುತ್ತೆ, ನಿಮ್ಗೆ ಸಿಕ್ಬಿಡುತ್ತೆ. ಮತ್ತೆ ಅದರಲ್ಲೇನೆ ನೀವು ಈಗ ನಿಮ್ಮಲ್ಲಿ ಇರ್ತಕ್ಕ ತನ್ನರ್ಥ ಮರಿಗಳಾಗ್ಲೇ ವಯಸ್ಸಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮದಲ್ಲೇನೆ ಆರೋಗ್ಯವಾಗಿರ್ತಕ್ಕಂತಹ ಹೆಣ್ಣು ಮತ್ತು ಗಂಡು ಮರಿಗಳನ್ನ ನೀವು ಉಳಿಸ್ಕೊಂಡು ಅವುಗಳನ್ನೇ ಕ್ರಾಸಿಂಗ್ ಬಳಸ್ಕೊಳ್ಬಹುದು. ನೀವು ಹೊಸದಾಗಿ ಮತ್ತೆ ಖರೀದಿ ಮಾಡೋ ಅವಶ್ಯಕತೆ ಇರುತ್ತೆ, ಗಂಡನ್ ಮಾತ್ರ ಬದಲಾಯಿಸಬೇಕು, ಇಲ್ಲ ಅಂದ್ರೆ ಒಳ ಸಂಕರಣ ಆಗ್ತದೆ, ಇನ್ಬ್ರೀಡಿಂಗ್ ಆಗ್ತದೆ. ಹಾಗಾಗಿ ಗಂಡನ್ ಮಾತ್ರ ಬದಲಾಯಿಸ್ಕೊಳ್ಬೇಕಾಗ್ತದೆ. ಅದನ್ನ ಮಾಡ್ಕೊಂಡ್ರೆ ಮೊಲ ಸಾಕಾಣಿಕೆನ ನಿರಂತರವಾಗಿ ಕೈಗೊಳ್ಬಹುದು. ಮತ್ತೆ ವಸತಿಯಲ್ಲಿ ನಾವು ಸ್ವಚ್ಛತೆಯನ್ನ ಕಾಪಾಡ್ಕೊಂಡ್ರೆ ಪಂಜರ ಪದ್ಧತಿ ಇರೋದ್ರಿಂದ ಅದ್ರ ಮಲ ಎಲ್ಲ ಕೆಳಗ್ ಬೀಳುತ್ತೆ, ಅದನ್ನ ಪ್ರತಿನಿತ್ಯ ಸ್ವಲ್ಪ ನಾವು ತುಂಬಾ ಶ್ರಮ ಏನಲ್ಲ ಕೆಲ್ಸದ್ದಲ್ಲ ಅದು, ಯಾಕಂದ್ರೆ ಅದ್ರ ಮಲ ಒಣಗಿರುತ್ತೆ, ಗಟ್ಟಿ ಇರುತ್ತೆ, ಕುರಿ ಹಿಕ್ಕೆಗಳ ತರ ಇರುತ್ತೆ. ಹಾಗಾಗಿ ಸುಲಭ ಕ್ಲೀನ್ ಮಾಡ್ಕೊಳ್ಬಹುದು. ಯಾವ್ದೇ ನೀರ್ ನಿಲ್ದ ಹಾಗೆ, ಅವುಗಳ ಮೂತ್ರ ಸುಲಭವಾಗಿ ಈರೋಗೋ ಹಾಗೆ, ಅಂದ್ರೆ ನೆಲ ಕೆಳ ಕೇಜನ್ ಮಾಡ್ಕೊಂಡಾಗ ನೆಲನು ಮಣ್ಣಿಂದ ಇಟ್ಕೊಂಡ್ರೆ ಒಳ್ಳೇದು, ಅಬ್ಸರ್ವ್ ಮಾಡುತ್ತೆ. ಇಲ್ಲ ಸಿಮೆಂಟ್ ಮಾಡ್ಕೋತೀರಾ ಅಂದ್ರೆ ಕರೆಕ್ಟ್ ಆಗಿ ಇಳಿಜಾರು ಕೊಟ್ಟು ಅವುಗಳನ್ನ ತೊಳಿಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ, ಡ್ರೈನೇಜ್ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಹಾಗಿದ್ದಾಗ ರೋಗಗಳು ತುಂಬಾ ಕಡಿಮೆ ಮೊಲಗಳಿಗೆ. ವ್ಯಾಕ್ಸಿನ್ ಸಾಮಾನ್ಯ ಮಾಡ, ರೋಗಗಳು ತುಂಬಾ ಕಡಿಮೆ. ಎರಡು ಮುಖ್ಯವಾದಂತಹ ರೋಗಗಳು ಅದರಲ್ಲಿ ಒಂದು ನಿಮೋನಿಯಾ ಆಗುತ್ತೆ, ಅಂದ್ರೆ ಶ್ವಾಸಕೋಶ ಸಂಬಂಧಿ ಇದು. ಯಾಕೆ ಅಂತ ಹೇಳಿದ್ರೆ ಅವುಗಳು ಸಾಮಾನ್ಯ ಮಲಗಳನ್ನ ಕ್ಲೀನ್ ಮಾಡಿದಾಗ ಕಿಟಕಿಗಳನ್ನು ಸರಿಯಾಗಿ ಇಡೋದಿಲ್ಲ, ಏರಿಯೇಷನ್ ಇರಲ್ಲ, ಸರಿಯಾಗಿ ಶುದ್ಧವಾದ ಗಾಳಿ ಆಡ್ಲಿಕ್ಕೆ ಎರಡು ಕಡೆ ಕ್ರಾಸ್ ವೆಂಟಿಲೇಷನ್ ಇದೆ. ಆ ನೆಲವನ್ನ ಸ್ವಚ್ಛಗೊಳಿಸ್ತೀರಾ ಅಂದ್ರೆ ಮೊಲಗಳನ್ನ ಯಾವುದೇ ಕಾಯಿಲೆ ಇಲ್ಲದೇ ಸುಲಭವಾಗಿ ಸಾಕಾಣಿಕೆ ಮಾಡಬಹುದು, ಯಾವುದೇ ವ್ಯಾಕ್ಸಿನೇಷನ್ ಅಗತ್ಯ ಬೀಳಲ್ಲ. ಜೊತೆಲಿ ಮೇನ್ಸ್ ಅಂತ ಅಂದ್ರೆ ಚರ್ಮದ ಒಂದು ರೋಗ ಸಾಮಾನ್ಯವಾಗಿ ಮೊಲಗಳನ್ನ ಕಾಡುತ್ತೆ, ಅದಕ್ಕೆ ಸಹ ಚಿಕಿತ್ಸೆ ಇದೆ, ಅದನ್ನ ವೈದ್ಯರಿಂದ ಮಾಡಿಸ್ಕೊಡ್ಲಿಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ. ಸೊ ರೋಗಗಳ ಬಗ್ಗೆ ಹೆಚ್ಚು ಚಿಂತೆ ಬೇಡ, ಅದೇ ನಾನು ಹೇಳ್ದಾಗ ಈಗಾಗ್ಲೇ ಮೊಲ ಸಾಕಾಣಿಕೆ ದೃಷ್ಟಿಯಿಂದ ಬಹಳ ಅತ್ಯಂತ ಸರಳವಾದ್ದು, ತುಂಬಾ ಜನ ಮಾಡ್ತಾರೆ. ರೈತರು ಎಡವಾದೇನೆ ಮಾರುಕಟ್ಟೆ, ಮಾರುಕಟ್ಟೆ ಒಂದು ಒಳ್ಳೆ ಮಾರುಕಟ್ಟೆ ಸಿಕ್ತೆ ಒಳ್ಳೆ ಲಾಭ ಇದೆ. ಇದು ಖಂಡಿತವಾಗಿಯೂ ಲಾಭ ಇರತಕ್ಕಂತಹ ಒಂದು ಇದು. ಇನ್ನ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಮೊಲ ಸಾಕಾಣಿಕೆ ಮಾಡ್ಬೇಕು ಅನ್ನುವಂತವ್ರಿಗೆ, ನಿಮ್ಮ ಕಿವಿ ಮಾತು? ಈಗ ಅದೇ ಒಂದು ಮತ್ತೆ ಮತ್ತೆ ನಾನು ಈಗ ಹೇಳಿದಾಗೆ ಸ್ಥಳೀಯ ಮಾರುಕಟ್ಟೆ ಬಗ್ಗೆ ಫಸ್ಟ್ ಗಮನ ಹರಿಸಿ. ಅಲ್ಲಿ ನಿಮ್ಮ ಮೊಲಗಳು ಎಷ್ಟು ಸಂಖ್ಯೆಯಲ್ಲಿ ಮಾರಾಟ ಆಗುತ್ತೋ ಅಷ್ಟು ಸಂಖ್ಯೆಯಿಂದ ಶುರು ಮಾಡಿ, ಒಂದು ಅನುಭವವನ್ನು ಗಳಿಸಿ. ಆ ನಂತರ ನಿಮ್ಮ ಸ್ಥಳೀಯವಾಗಿರ್ತಕ್ಕಂತಹ ಪಶುವೈದ್ಯ ಸಂಸ್ಥೆಗಳಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿರ್ತಕ್ಕಂತಹ ಪಶು ತಜ್ಞರೇನಿರ್ತಾರೆ ಅವ್ರ ಜೊತೆ ಸಂಪರ್ಕ ಮಾಡಿ ಹೆಚ್ಚು ಸಂಖ್ಯೆಯಲ್ಲಿ ಮರಗಳನ್ನ ನಿರಂತರವಾಗಿ ಖರೀದಿಸತಕ್ಕಂತಹ ಅವುಗಳ ಬಗ್ಗೆ ನಾವು ಪತ್ತೆ ಹಚ್ಚಿ ಅವುಗಳನ್ನ ಅವುಗಳ ಜೊತೆಯಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಶುರು ಮಾಡಿ. ಆಮೇಲೆ ಈ ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ಕೊಡ್ತಕ್ಕಂಥವ್ರಿಗೆ ಅವ್ರ ಒಪ್ಪಂದಗಳಿಗೆ ಸಾಮಾನ್ಯ ತುಂಬಾ ದೂರ ಇರೋರ ಜೊತೆಯಲ್ಲಿ ಬೈಬ್ಯಾಕ್ ಸಿಸ್ಟಮ್ ಗೆ ಒಳಗೊಳ್ಬೇಡಿ. ಜೊತೆಯಲ್ಲಿ ಪ್ರತಿ ಸರಿ ಮೊಲ ಅವರಿಂದ ಪಡೆಯ ಅಂದ್ರೆ ಅಡಲ್ಟ್ಸ್ ಅನ್ನ ಅಂದ್ರೆ ವಯಸ್ಕ ಮೊಲಗಳನ್ನ ಪಡೆದೆ ಮರಿಗಳನ್ನ ಪಡಿಬೇಕಾದದ್ದಿಲ್ಲ. ಹಾಗೇನಾರು ಅವ್ರು ಹೇಳ್ತಾ ಇದಾರೆ ಅಂದ್ರೆ ಅವರ ಬಗ್ಗೆ ಎಚ್ಚರ ಇರಲಿ, ಅವ್ರ ಜೊತೆಲಿ ವ್ಯವಹಾರ ಬೇಡ. ಮೊಲಗಳನ್ನ ನೀವು ಪಡಿಬೇಕು ಅಂದ್ರೆ ಮೊಲಗಳನ್ನ ನಾವೀಗ ಬೆಂಗಳೂರಿನಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬಾಳದಲ್ಲಿದೆ, ಹಾಗೆ ಬೀದರ್ನಲ್ಲೂ ಪಶುವೈದ್ಯಕೀಯ ಮಹಾವಿದ್ಯಾಲಯ ಇದೆ, ಅಲ್ಲಿ ಮೊಲಗಳು ದೊರೀತವೆ. ಅಲ್ಲಿಂದ ಅಂದ್ರೆ ಸರ್ಕಾರಿ ಸಂಸ್ಥೆಗಳಿಂದನೇ ಮೊಲ ತಗೊಂಡ್ರೆ ನಿಮ್ಗೆ ಅವುಗಳ ಆರೋಗ್ಯದ ಬಗ್ಗೆ ನಿಖರತೆ ಇರುತ್ತೆ, ಮತ್ತೆ ಮಾಂಸಕ್ಕೆ ಹೆಚ್ಚು ತೂಕ ಬರ್ತಕ್ಕಂತಹ ಮೊಲಗಳು, ತಳಿಗಳ ಬಗ್ಗೆ ನಾನು ಹೇಳಿಲ್ಲ, ಸಾಕಷ್ಟು ತಳಿಗಳಿದೆ, ಕ್ಯಾಲಿಫೋರ್ನಿಯಾ ವೈಡ್, ನ್ಯೂಜಿಲ್ಯಾಂಡ್ ವೈಡ್, ಚಿಂಚಿಲಾ ಅಂತ ಎಲ್ಲ ಬೇರೆ ಬೇರೆ ತಳಿಗಳಿದೆ. ಯಾವುದೇ ಇರ್ಲಿ ಮುದ್ದಿಗೆ ಅಂತ ಹಾಕಿದಾಗ ಬಿಳಿ ಮೊಲಗಳನ್ನ ಸಾಕ್ತಾರೆ, ಇಲ್ಲಾಂದ್ರೆ ಬೇರೆ ಬಣ್ಣದ ಹೆಚ್ಚು ತೂಕ ಬರ್ತಕ್ಕಂಥ ಮೊಲಗಳು ಇದಾವೆ, ರಷ್ಯನ್ ಗ್ರೇ ಜಾಯಿಂಟ್ ಅಂತ ಒಂದಿದೆ. ಸೊ ಅವುಗಳನ್ನ ಈ ಸಂಸ್ಥೆಗಳಲ್ಲಿ ಪಶುವೈದ್ಯ ಮಹಾವಿದ್ಯಾಲಯ, ಪಶುವೈದ್ಯಕೀಯ ಮಹಾವಿದ್ಯಾಲಯ ಬಾಳ ಮತ್ತೆ ಬೀದರ್ ಇಲ್ಲಿ ಕೇಳಬಹುದು. ಹಾಗೇನೆ ಮೊಲ ಸಾಕಾಣಿಕೆ ಒಂದು ಘಟಕ ಜಾನುವಾರು ಸಂವರ್ಧನೆ ಮತ್ತು ಅಭಿವೃದ್ಧಿ ಕೇಂದ್ರ ಏಸರಘಟ್ಟ ಬೆಂಗಳೂರಲ್ಲಿದೆ. ಈ ಅಲ್ಲೂ ಸಹ ಅವರನ್ನ ಸಂಪರ್ಕ ಮಾಡುದು, ಇವರೆಲ್ಲ ಏನ್ ನಾನು ಹೇಳಿದೆ ಇವರೆಲ್ಲಾ ಫೋನ್ ನಂಬರ್ಗಳು ವೆಬ್ಸೈಟ್ ಅಲ್ಲಿ ಸಿಗುತ್ತೆ, ಅಥವಾ ನಿಮ್ಮ ಹತ್ತಿರದ ಪಶುವೈದ್ಯ ಆಸ್ಪತ್ರೆಗಳಲ್ಲಿ ಅಥವಾ ಕೃಷಿ ವಿಜ್ಞಾನಗಳಲ್ಲಿ ಕೇಳಿದ್ರೆ ಅಲ್ಲಿಯ ಸಂಪರ್ಕ ಸಂಖ್ಯೆಯನ್ನ ಪಡೆದುಬಿಟ್ಟು ಹೆಬ್ಬಾಳದಲ್ಲಿರ್ತಕ್ಕಂತಹ ಕಾಲೇಜು, ಬೀದರ್ನಲ್ಲಿರ್ತಕ್ಕಂತಹ ಪಶುವೈದ್ಯಕೀಯ ಕಾಲೇಜು, ಮತ್ತೆ ಹೆಸರಘಟ್ಟಲ್ಲಿ ಇರತಕ್ಕಂತಹ ಜಾನುವಾರು ಸಂವರ್ಧನೆ ಮತ್ತು ಅಭಿವೃದ್ಧಿ ಕೇಂದ್ರ, ಇವು ಪ್ರಮುಖವಾದಂತಹ ಮೂರು ಮುಖ್ಯ ಸರ್ಕಾರಿ ಸಂಸ್ಥೆಗಳು ಮೊಲಗಳು ದೊರೀತಕ್ಕಂತ ಜಾಗಗಳು. ಅವ್ರ ಮೂಲಕ ಮೊಲಗಳನ್ನ ಪಡೆದುಕೊಂಡು ಸಾಕಾಣಿಕೆಯನ್ನು ಶುರು ಮಾಡ್ಲಿ. ಹಾಗೆ ನಾನು ಈಗಾಗಲೇ ಹೇಳ್ದಂಗೆ ಒಂದು ಯುನಿಟ್ ಇನ್ನ ಫಸ್ಟ್ ಸಾಕಿ, ಬಂದ ನಂತರ ಹೆಚ್ಚು ಯುನಿಟ್ ಗಳನ್ನ ಸಾಕೋದು ಹೆಚ್ಚು ಸೂಕ್ತ ಅಂತ ನನ್ನ ಭಾವನೆ. ಮತ್ತೆ ಉದ್ಯೋಗವಾಗಿ ಅವುಗಳನ್ನ ಕೈಗೊಂಡ ಕನಿಷ್ಠ 10 ಗಂಡು 50 ಹೆಣ್ಣು ಮೊಲಗಳನ್ನ ಘಟಕವನ್ನು ಮಾಡಬೇಕು, 5 ಯುನಿಟ್ ಆದ್ರೂ ಮಾಡಬೇಕು. ಹಾಗಿದ್ರೆ ಹೆಚ್ಚಿನ ಲಾಭಾಂಶವನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೇದು ಡಾಕ್ಟರ್ ಬಿ ಕೆ ರಮೇಶ್ ಅವರು, ಇದುವರೆಗೆ ಮೊಲ ಸಾಕಾಣಿಕೆ ಬಗ್ಗೆ ಒಳ್ಳೆ ಒಂದು ವಿಚಾರವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ಟಿರಿ. ಯಾರು ಸಾಕಾಣಿಕೆ ಮಾಡ್ಬೇಕಂತ ಮಾಡಿದರೆ ತಮ್ಮಲ್ಲಿರ್ತಕ್ಕಂಥ ಸಮೀಪದಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬಹುದು ಅಥವಾ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳಿರ್ಬಹುದು, ಅಲ್ಲೆಲ್ಲ ಭೇಟಿಯಾಗಿ ತಜ್ಞರಿಂದ ಸಲಹೆಯನ್ನ ಪಡೆದು ಮತ್ತು ಮಾರುಕಟ್ಟೆ ಬಗ್ಗೆ ಖಾತ್ರಿಯನ್ನ ಪಡಿಸಿಕೊಂಡ್ಬಿಟ್ಟು ಮೊಲ ಸಾಕಾಣಿಕೆಯನ್ನ ಮಾಡಿದ್ರೆ ಖಂಡಿತ ಒಳ್ಳೆ ಲಾಭ ಪಡ್ಕೋಬಹುದಾಗಿದೆ, ನಿರುದ್ಯೋಗ ಯುವಕರು ಸಹ ಇದರಲ್ಲಿ ತೊಡಗಬಹುದಾಗಿದೆ. ವಿಚಾರವನ್ನ ತಿಳಿಸಿಕೊಟ್ಟದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ, ತಮಗೂ ಧನ್ಯವಾದ ಸರ್. ಇದುವರೆಗೆ ಮೊಲ ಸಾಕಾಣಿಕೆ ಮತ್ತು ಲಾಭದಾಯಕತೆ ಕುರಿತು ತಜ್ಞರಾದ ಡಾಕ್ಟರ್ ಬಿ ಕೆ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿಬಂದರೆ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಚದುರಿದಂತೆ ಅಲ್ಲಲ್ಲಿ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32.3-35.5 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20.3-21.1 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 74-89%, ಹಾಗೆಯೇ ಕನಿಷ್ಠ ಆರ್ದ್ರತೆ 36-66% ಇರುವ ಸಾಧ್ಯತೆವಿದ್ದು ಗಾಳಿಯ ವೇಗ ಸರಾಸರಿ 18-21 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ರೈತ ಬಾಂಧವರಿಗೆ ನೀಡಲಾಗಿದೆ.

ಇನ್ನು ಸೂರ್ಯಕಾಂತಿ ಸೂರ್ಯಪಾನ 4,471 6,900 ರೂಪಾಯಿಗಳು, ತೊಗರಿ ಕೆಂಪು 10,159 ರಿಂದ 10,159 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕ್ವಿಂಟಲ್ ಪ್ರಮಾಣದಲ್ಲಿ ಗರಿಷ್ಠ ಹಾಗೂ ಕನಿಷ್ಠ ಪ್ರಮಾಣದಲ್ಲಿ ಕೇಳಿಬಂದ್ರೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:25 ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಮಣ್ಣೇರಾಳ್ ಗ್ರಾಮದ ಸಂಗಪ್ಪ ಪವಾಡೆಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ರಂಗಗೀತೆಗಳು. ಸೂರ್ಯನ ಉದಯ ತಾವರೆಗೆ ಜೀವಾಳ, ಸೂರ್ಯನ ಉದಯ ತಾವರೆಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ, ಸೂರ್ಯನ ಉದಯ ತಾವರೆಗೆ ಜೀವಾಳ, ಸೂರ್ಯನ ಉದಯ ತಾವರೆಗೆ ಜೀವಾಳ. ಭೂಪರಠಾವಿನಲ್ಲಿ ಊಟ ಜೀವಾಳ, ಭೂಪರಠಾವಿನಲ್ಲಿ ಊಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ಕೂಡಲ ಸಂಗನ ಶರಣರ ಬರವೆಮಗೆ, ಕೂಡಲ ಸಂಗನ ಬನಿ ಬನಿ ಪಮ ಗ ಮ ಪ ಮ ಗ ಮ ಗ ಸ ಗ ಗ ಮ ಮ ಪ ಪ ಕೂಡಲ ಸಂಗನ ಶರಣರ ಬರವೆಮಗೆ, ಕೂಡಲ ಸಂಗನ ಶರಣರ ಬರವೆಮಗೆ, ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ, ಸೂರ್ಯನ ಉದಯ ತಾವರೆಗೆ ಜೀವಾಳ, ಸೂರ್ಯನ ಉದಯ ತಾವರೆಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ, ಸೂರ್ಯನ ಉದಯ ತಾವರೆಗೆ ಜೀವಾಳ. ಭೂಪರಠಾವಿನಲ್ಲಿ ಊಟ ಜೀವಾಳ, ಭೂಪರಠಾವಿನಲ್ಲಿ ಊಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ಕೂಡಲ ಸಂಗನ ಶರಣರ ಬರವೆಮಗೆ, ಕೂಡಲ ಸಂಗನ ಶರಣರ ಬರವೆಮಗೆ, ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ, ಸೂರ್ಯನ ಉದಯ ತಾವರೆಗೆ ಜೀವಾಳ, ಸೂರ್ಯನ ಉದಯ ತಾವರೆಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ, ಸೂರ್ಯನ ಉದಯ ತಾವರೆಗೆ ಜೀವಾಳ, ಸೂರ್ಯನ ಉದಯ, ಸೂರ್ಯನ ಉದಯ, ಸೂರ್ಯನ ಉದಯ ತಾ. ಕೊನೆಗೆ ಜೀವಾಳ ಪ್ರತಿಬಿಂಬೆ ಹರಸುಯೇ